ಅಂತೇಳಿ ಅದನ್ನ ನಿನ್ನ ಗುರುಗಳು ಹೇಳ್ತಾರೆ ಅಂತ ಹೇಳಿ ಇವರ ಅದೃಷ್ಟ ಆಗಿರ್ತಾರೆ. ತಮಾಷೆ ಏನು ಅಂದ್ರೆ, ಇದು ಬಹಳ ಜನ ಹೋಗಿರಿ ಉಪವಾಸ ಕೂತಿದ್ದಾನೆ, ಉಪವಾಸ ಕೂತ ತಕ್ಷಣ ಇವ್ರಿಗೆ ಹೇಳೋಣ ಅಂತ ಹೇಳಿ ಪ್ರಾಯ ಒಂದ್ ದಿವಸ ಉಪವಾಸ ಮಾಡಿ ಮಾರನೆ ದಿವಸ ಹೇಳಬೇಕು. ಇವರು ಹೇಳಿದ್ದು ಏನು ಹನ್ನೆರಡು ವರ್ಷ ಹೇಳಿಲ್ಲ, ಒಂದು ದಿವಸ ಎಲ್ಲ ಹೇಳಿದ್ದ. ಇವ್ರು ಹೇಳಿ ಅದೃಶ್ಯರಾಗಿದ್ದಾರೆ ಅವರು ಇಷ್ಟಪಡ್ತೇವೆ ಅಂದ್ರೆ ಹೊತ್ತು ದೇವತೆಗಳ ಮೂಲಕ ಅವರಿಗೆ ಉಪದೇಶ ಆಗಲಿ, ಒಂದು ರೀತಿಯ ಜ್ಞಾನ ವಿಸ್ತಾರ ಆಗಲಿ, ಆಮೇಲೆ ಬಂದು ಅವರು ನಿಮ್ಮ ರೂಪದ ಪತ್ನ ಹೇಳ್ಕೊಂಡು ಇವರು ದೊಡ್ಡಬಿಟ್ಟು ದೇವತೆಗಳ ಅಂತರ್ಜ್ಞಾನ ಅದು. ಅಲ್ಲಿಂದ ಸಿಕ್ಕಾಪಂಜಾಬಾದರು ಮನೆಗೆ ಬರಲು ಬರ್ತಾರೆ. ಮನೆಗೆ ಬರಲು ಬಂದು ಮತ್ತೆ ಇವನಿಗೆ ಇವರು ಉಪಾಸನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಅಂದ್ರೆ ಹೊಟ್ಟೆಯನ್ನ ಖಾಲಿ ಇಡುವುದು ಮತ್ತು ತಲೆಯನ್ನ ತುಂಬಿಸಿಕೊಳ್ಳುವುದು. ತಲೆಯನ್ನ ಉಪರಿವಾಸ ದೊಡ್ಡ ಎತ್ತರದ ವಿಷಯವನ್ನ ತಲೆಯಲ್ಲಿ ತುಂಬಿಕೊಳ್ಳುವುದು ಅಂದ್ರೆ ಭಗವಂತನ ಚಿಂತನೆಯಲ್ಲಿ ಕೂತ್ಬಿಟ್ಟ. ಸುಮ್ಮನೆ ಊಟ ಮಾಡದೆ ಹೋಗಿರೋ ಸಿಟ್ಟಲ್ಲಿ ಕೂತ್ಕೊಂಡದಲ್ಲ, ತಿನ್ನುವುದು ಬಿಟ್ಟ ಹೊಟ್ಟೆಗೆ ತಲೆಯಲ್ಲಿ ಭಗವಂತ ಚಿಂತನೆಯನ್ನು ತುಂಬಿಸಿಕೊಂಡ. ಇದು ನಿಜವಾದಂತಹ ಉಪವಾಸ. ಈ ಉಪವಾಸದಿಂದ ಭಗವಂತ ಪ್ರಸನ್ನನಾದ, ಭಗವಂತ ಪ್ರಸನ್ನಾದಾಗ ಭಗವಂತನ ಪ್ರತೀಕಗಳಾಗಿರ್ತಕ್ಕಂಥ ಅಗ್ನಿ ದೇವತೆಗಳು ಸಹಜವಾಗಿ ಪ್ರಸನ್ನರಾದ. ಇವರು ಎಷ್ಟು ಭಗವಂತ ಚಿಂತನೆಯನ್ನು ತಲೆಯಲ್ಲಿ ತುಂಬಿಕೊಂಡಿದ್ದಾನೆ. ಇವನಿಗೆ ಉಪದೇಶ ಮಾಡಬೇಕು ಅಂತ ಒಂದು ಪ್ರೇರಣೆ, ಭಗವಂತನಿಂದ ಪ್ರೇರಣೆ ಬಂತು. ಅದರ ದೇವತೆಗಳು ಒಂದು ಮುಖದ ಉಪದೇಶ ಮಾಡಿದ್ರು, ಮೂರು ಮುಖದಿಂದ ಉಪದೇಶ ಮಾಡಿದ್ದಾರೆ. ಮೂರು ಮಂದಿ ಒಂದು ಸೂರ್ಯನಲ್ಲಿರ್ತಕ್ಕಂಥ ಭಗವಂತ ನನ್ನೊಳಗಿದ್ದಾನೆ ಅಂತ ನಾನು ಉಪಾಸನೆ ಮಾಡ್ತೇನೆ ಅಂತ ಗಾಂಡಪತ್ಯ ಹೇಳಿದ. ಚಂದ್ರನಲ್ಲಿ ಇರತಕ್ಕಂತಹ ಭಗವಂತ ನನ್ನೊಳಗಿದ್ದಾನೆ ಅಂತ ನಾನು ಉಪಾಸನೆ ಮಾಡ್ತೇನೆ ಅನ್ನೋ ಆಹಾರ ಪ್ರಚನ ಹೇಳಿದ. ಮಿಂಚಿನಲ್ಲಿ ಇರತಕ್ಕಂತಹ ಭಗವಂತ ನನ್ನೊಳಗಿದ್ದಾನೆ ಅಂತ ನಾನು ಉಪಾಸನೆ ಮಾಡ್ತೇನೆ ಅಂತ ಆಹಾರವನ್ನು ಹೇಳಿದ. ಇದು ಒಂದು ದೃಷ್ಟಿಯಿಂದ ನಮ್ಮ ಒಳಗೆ ಇರತಕ್ಕಂತಹ ಅಧ್ಯಾತ್ಮದ ಅಂತಃಸ್ಫುರಣದ ಚಿಂತನೆ ಅಲ್ಲಿಗೆ ಅವರು ನಿಲ್ಲಿಸಿ ಅವರು ಹೇಳ್ತಾರೆ ದೇಹ ಉಜುಗು. ಇಷ್ಟು ವಿಷಯಗಳನ್ನು ಹೇಳಿದ ಮೇಲೆ ಅವರು ಒಬ್ಬೊಬ್ಬರು ಒಂದೊಂದು ಉಪದೇಶ ಮಾಡಿದ್ರು. ಮೊದಲು ಮೂರು ಜನ ಒಟ್ಟಿಗೆ ಒಂದು ಉಪದೇಶ ಮಾಡಿದ್ರು. ನಾವು ಉಪಾಸನೆ ಮಾಡತಕ್ಕಂತಹ ಬ್ರಹ್ಮ ಅಂದ್ರೆ ಅದು ಕಂ ಖಂ, ಅದು ಜ್ಞಾನಾನಂದ ಸ್ವರೂಪ. ಅದು ಎಲ್ಲೇ ಇರಲಿ, ಸೂರ್ಯನಲ್ಲಿ ಇರಲಿ, ಚಂದ್ರನಲ್ಲಿ ಇರಲಿ, ಮಿಂಚಿನಲ್ಲಿ ಇರಲಿ, ಹೊರಗಿರ್ಲಿ, ನಮ್ಮೊಳಗಿರ್ಲಿ, ಅದು ಜ್ಞಾನಾನಂದ ಸ್ವರೂಪ. ಮತ್ತು ಅದಕ್ಕೆ ಅಧಿಷ್ಠಾನವಾಗಿರತಕ್ಕಂಥದ್ದು ಜಗತ್ತಿನ ಸರ್ವ ಚೇಷ್ಟೆಗಳನ್ನು ನಿಯಂತ್ರಣ ಮಾಡತಕ್ಕಂಥ ಚೇಷ್ಟಾಪ್ರದವಾದ ಬಲಸ್ವರೂಪನಾದ ಪ್ರಾಣ. ಆ ಪ್ರಾಣದಲ್ಲಿ ಭಗವಂತ ನೆಲೆಸಿ ಬೇರೆ ಬೇರೆ ಅಧಿಷ್ಠಾನಗಳಲ್ಲಿ ಈ ಜಗತ್ತನ್ನು ನಿರ್ವಹಿಸ್ತಾ ಇದ್ದಾರೆ. ಅವನೇ ಜ್ಞಾನಾನಂದಮಯನಾಗಿ ನಮ್ಮೊಳಗೂ ಇತ್ತು ಪ್ರಪಂಚವನ್ನ ಹೇಗೆ ಹಾಗೆ ನಮ್ಮ ಸ್ವರೂಪವನ್ನು ನಿಯಂತ್ರಿಸ್ತಾ ಇದ್ದಾನೆ. ಇಷ್ಟು ಮೊದಲು ಸಮಷ್ಟಿಯಾಗಿ ಹೇಳಿ ಆಮೇಲೆ ಒಬ್ಬರೊಬ್ಬರು ತಮ್ಮ ಉಪಾಸನೆಯನ್ನು ಹೇಳಿ ಕೊನೆಗೆ ಮತ್ತೆ ಮೂರು ಜನ ಒಟ್ಟಿಗೆ ದೇಹ ಉಜು ಎಲ್ಲರೂ ಸೇರಿ ಹೇಳ್ತಾರೆ. ಒಬ್ಬೊಬ್ಬರ ಈಶಾ ಸೋಮ್ಯತೆ ಅಸ್ಮತ್ ವಿದ್ಯಾ ಆಚಾರಿ ವಿದ್ಯಾ ಚ ಆತ್ಮವಿದ್ಯಾ ಚ ಒಬ್ಬೊಬ್ಬಸಲ ಈಶಾ ಸೋಮ್ಯತೆ ಅಸ್ಮತ್ ವಿದ್ಯಾ ಆತ್ಮವಿದ್ಯಾ ಚ ಒಬ್ಬೊಬ್ಬಸಲ ಈಶಾ ನಾವು ಈಗ ನಿನಗೆ ಹೇಳಿದೇವಲ್ಲ, ಇದು ಎರಡು ವಿಧವಾದ ವಿದ್ಯೆ ಇದೆ ಇದರಲ್ಲಿ. ಈಶಾ ಸೌಮ್ಯತೆ ನಿನಗೆ ನಾವು ಹೇಳಿರ್ತಕ್ಕ ಈ ವಿದ್ಯೆಯಲ್ಲಿ ಒಂದು ಅಸ್ಮತ್ ವಿದ್ಯೆ, ಮತ್ತೊಂದು ಆತ್ಮವಿದ್ಯೆ. ಅಸ್ಮತ್ ವಿದ್ಯೆ ಅಂದ್ರೆ ಅಹಂಶಬ್ದ ವಾಚ್ಯನಾದ ಭಗವಂತರ ವಿದ್ಯೆ ಅಂದ್ರೆ ಅಂತರ್ಯಾಮಿ ವಿದ್ಯೆ. ಅಸ್ಮತ್ ವಿದ್ಯೆ ಅಂದ್ರೆ ನಮ್ಮ ವಿದ್ಯೆ ಅಂತ ಅರ್ಥ ಆಗ್ತದೆ ಸಾಮಾನ್ಯವಾಗಿ. ನಮ್ಮ ವಿದ್ಯೆ ಅಂದ್ರೆ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ನಮಗೋಸ್ಕರ ಇರುವಂತಹದ್ದು ನನಗೆ ಬೇಡವಾಗ್ತು ಅಂತ ಹಾಗೆ ಅರ್ಥ ಕಾಣುತ್ತೆ. ಹಾಗಿದ್ರೆ ಬೇಡವಾಗುತ್ತೆ ಇಲ್ಲ ಇಲ್ಲಿ. ನಮ್ಮ ವಿದ್ಯೆ ಅಂತಂದ್ರೆ ನಮ್ಮ ವಿದ್ಯೆ ಅಲ್ಲ. ಅಸ್ಮತ್ ವಿದ್ಯೆ ಅಂತಂದ್ರೆ ನಿಜವಾದ ಅಸ್ಮತ್ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಇದಕ್ಕೆ ಕನ್ನಡದಲ್ಲಿ ಯಾರು ಟ್ರಾನ್ಸ್ಲೇಷನ್ ಮಾಡಿದರೆ ನಮ್ಮ ವಿದ್ಯೆಯನ್ನು ಹೇಳಬೇಕು. ಮತ್ತು ಆತ್ಮವಿದ್ಯೆ ಅಂತ ಹೇಳಿದ್ರು. ಮತ್ತೆ ಆತ್ಮವಿದ್ಯೆ ಯಾವುದು? ನಮ್ಮ ವಿದ್ಯೆಯ ಆತ್ಮವಿದ್ಯೆ ನಮ್ಮ ವಿದ್ಯೆ ಅಲ್ವೇನು? ಅದಕ್ಕೆ ಸರಿಯಾದ ಅರ್ಥ ಅಸ್ಮತ್ ವಿದ್ಯೆ ಅಂದ್ರೆ ಅಸ್ಮತ್ ಶಬ್ದ ವಾಚ್ಯನಾದ ಭಗವಂತರ ವಿದ್ಯೆ ಅಂದ್ರೆ ಅಸ್ಮತ್ ಶಬ್ದ ವಾಚ್ಯನ ಭಗವಂತ ಎಲ್ಲಿರೋದು? ನಮ್ಮ ಒಳಗಿರೋದು. ಪ್ರತಿಯೊಬ್ಬರಿಗೂ ಅಹಂ ಅಂತ ನಾವು ಕರಿಬೇಕಾಗಿರೋದು ಭಗವಂತ ಇರಬೇಕು. ಭಗವಂತ ಇಲ್ಲದೇ ಇದ್ರೆ ಅಹಂ ಜನಗಳಿಗೆ ಯಾರು ಇಲ್ಲೇ ಇಲ್ಲ. ಭಗವಂತ ಹೊರಟು ಬಂದ್ರೆ ಅದು ಮೃತ ಶರೀರ, ಅಹಂತ ಉಚ್ಚಾರವೇ ಆಗುವುದು. ಆದ್ರೆ ಬೆಳಗ್ಗೆ ಭಗವಂತ ಇದ್ದಾಗ ಜೀವ ಅಹಂ ಅಹಂ ಅಂತ ಜೀವ ಅಹಂ ಅಂತ ಉಚ್ಚರಿಸುವುದು ತನ್ನನ್ನು ಮಾತ್ರ ಅಲ್ಲ, ಗೊತ್ತಿರದಿದ್ದವ ತನ್ನನ್ನು ತಿಳ್ಕೊಂಡಿರ್ತಾನೆ. ಜ್ಞಾನಿಗಳು ತನ್ನೊಳಗಿರುವ ಅಂತರ್ಯಾಮ ಅದು ಭಗವಂತ ಅಹಂ ಶಬ್ದ ವಾಚ್ಯ. ಆದ್ರೆ ಅಸ್ಮತ್ ವಿದ್ಯಾ ಅಂದ್ರೆ ಪ್ರತಿಯೊಬ್ಬನ ಒಳಗೆ ಇರತಕ್ಕ ಅಂತರ್ಯಾಮಿಯಾಗಿರತಕ್ಕ ಭಗವಂತನ ವಿದ್ಯೆ ಅಂತರ್ಯಾಮಿ ಉಪಾಸನೆ. ಆತ್ಮವಿದ್ಯೆ ಅಂದ್ರೆ ಅದು ಆತ್ಮವಿದ್ಯೆ. ಆತ್ಮ ಅಂದ್ರೆ ಪರಮಾತ್ಮ ಅಂತ ಅಷ್ಟೇ ಅರ್ಥ ಇಟ್ಟುಕೊಂಡ್ರೆ ಅದು ಆತ್ಮವಿದ್ಯೆ. ಇದು ಆತ್ಮವಿದ್ಯೆ ಅಂದ್ರೆ ಪರಮಾತ್ಮನ ವಿದ್ಯೆ ಅಂತಲ್ಲ. ಆತ್ಮ ಅಂದ್ರೆ ಆಗತ ಸರ್ವಗತನಾದ ಭಗವಂತನ ವಿದ್ಯೆ. ಅಂದ್ರೆ ಎರಡು ಮುಖ ಆಯ್ತು ಉಪಾಸನೆಗೆ. ಒಂದು ಅಂತರ್ಯಾಮಿಯಾದ ಭಗವಂತನ ಉಪಾಸನೆ, ಮತ್ತೊಂದು ಸರ್ವಗತನಾಗಿರ್ತಕ್ಕಂಥ ಸರ್ವತ್ರ ವ್ಯಾಪ್ತನಾದಂತಹ ಅಂದ್ರೆ ವ್ಯಾಪ್ತೋಪಾಸನೆ ಮತ್ತು ಲಿಂಗೋಪಾಸನೆ ಅಂತ ನಾವು ಹೇಳಿರ್ತೇವೆ. ಅದನ್ನೇ ಹೇಳಿದಾಗ ಅಸ್ಮತ್ ವಿದ್ಯಾ ಆತ್ಮವಿದ್ಯೆ. ಅಸ್ಮತ್ ವಿದ್ಯಾ ಅಂದ್ರೆ ನಮ್ಮ ಒಳಗಿರತಕ್ಕ ಭಗವಂತರ ಬಿಂಬರೂಪದ ಉಪಾಸನೆ. ಅಹಂ ಅಂದ್ರೆ ನನ್ನ ಬಿಂಬರೂಪ, ಬಿಂಬರೂಪದ ಪ್ರತಿಬಿಂಬವಾದ ನಾನು ಅಹಂ. ಆತ್ಮ ಅಂದ್ರೆ ಆತತ ಅಂದ್ರೆ ಒಮ್ಮನಿ ಪ್ರಸಿದ್ಧ ಎಲ್ಲ ಕಡೆ ತುಂಬಿರುವ ಸರ್ವಗತನಾದ ವ್ಯಾಪ್ತನಾದ ಭಗವಂತರ ವಿದ್ಯೆ. ಹಾಗಾದ್ರೆ ಇಲ್ಲಿ ಮೊದಲು ಸೂರ್ಯಚಂದ್ರಾದಿಗಳಲ್ಲಿ ಪೃಥ್ವಿ ಜಲ ನಕ್ಷತ್ರಗಳು ದಿಕ್ಕುಗಳು ಆಕಾಶ ಎಲ್ಲ ಕಡೆ ತುಂಬಿರುವ ಭಗವಂತ ನಮ್ಮನ್ನು ಹೇಳ್ತಾರೆ. ಅದು ಆತ್ಮವಿದ್ಯೆ ಆಯ್ತು. ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾಗಿರುವ ಭಗವಂತ, ಆಮೇಲೆ ಪಿಂಡಾಂಡದೊಳಗೆ ಬಿಂಬರೂಪನಾಗಿರುವ ಭಗವಂತ, ಇದೇ ಎರಡು ವಿದ್ಯೆ. ಯಾವುದು ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾಗಿದೆಯೋ ಅದೇ ನನ್ನೊಳಗೆ, ನನ್ನ ಶರೀರದೊಳಗೆ, ನನ್ನ ಜೀವಸ್ವರೂಪದೊಳಗೆ ಬಿಂಬರೂಪದಿಂದ ಇದೆ ಅಂದ್ರೆ ಅಸ್ಮತ್ ವಿದ್ಯೆ. ನನ್ನ ಬಿಂಬರೂಪದಲ್ಲಿರತಕ್ಕಂತಹ ಭಗವಂತನೇ ಸಮಸ್ತ ವಿಶ್ವದಲ್ಲಿ ವ್ಯಾಪ್ತನಾಗಿದ್ದಾನೆ ಅನ್ನುವುದು ಆತ್ಮವಿದ್ಯೆ. ಹೀಗೆ ಎಲ್ಲಿ ವ್ಯಾಪ್ತರೂಪದ ಉಪಾಸನೆ ಇದೆ ಅದು ಆತ್ಮವಿದ್ಯೆ, ಎಲ್ಲಿ ಬಿಂಬರೂಪದ ಉಪಾಸನೆ ಇದೆ ಅದು ಅಸ್ಮತ್ ವಿದ್ಯೆ. ಹೀಗೆ ನಾವು ನಿನಗೆ ಅಂತರ್ಯ ಬಿಂಬರೂಪದ ಉಪಾಸನೆ ಮಾತ್ರ ಅಲ್ಲ, ಅಸ್ಮತ್ ವಿದ್ಯೆ ಅಂದ್ರೆ ನಮ್ಮ ದೇಹದ ಒಳಗೆ ಇರತಕ್ಕಂಥ ಜ್ಞಾಪಕವನ್ನು ತರುವ ಮಾತನ್ನು ಅಂತಿಮ ರೂಪವಾಗಬೇಕು ಅಂತ ಆತ್ಮ ಅಂತರಾತ್ಮ ಇದ್ದೀರಿ ಹೀಗೆ ಕೈ ಬಂದು ಸಾಕ್ಷಿದ ಅಧ್ಯಯನಗಳಿಗೆ ಅನೇಕ ರೂಪದಿಂದ ಭಗವಂತ ಇದ್ದಾನೆ. ಅದು ಸುಮಾರಾಗಿ ಸ್ಥೂಲಾಗಿ ಹೊಂದಿದ್ರೆ ಬ್ರಹ್ಮಾಂಡದ ಒಳಗೆ ತುಂಬಿರುವ ಭಗವಂತರ ಉಪಾಸನೆ ಆತ್ಮವಿದ್ಯೆ, ಪಿಂಡಾಂಡದೊಳಗೆ ತುಂಬಿರುವ ಭಗವಂತರ ಉಪಾಸನೆ ಅಸ್ಪತ್ರೆ, ನಮ್ಮ ದೇಹದೊಳಗೆ ಭಗವಂತರ ಚಿಂತನೆ ಮತ್ತು ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದ ಒಳಗು ಬಲಗು ತುಂಬಿರುವ ಭಗವಂತರ ಉಪಾಸನೆ. ಇದನ್ನ ಈಗ ನಾವು ಹೇಳಿದಂತೆ ಏಷಾದೇ ಸೌಮ್ಯ ಅಸ್ಮತ್ ವಿದ್ಯ, ಒಂದು ಅಹಂ ಶಬ್ದವಾಚ್ಯವಾಗಿರತಕ್ಕಂತಹ ಜೀವದ ಶರೀರದ ಒಳಗೆ ವ್ಯಾಪಿಸಿರುವಂತಹ ಅಹಂ ಶಬ್ದವಾಚ್ಯನಾದ ಭಗವಂತರ ಉಪಾಸನೆ. ಮತ್ತೊಂದು ಆತ್ಮವಿದ್ಯ, ಎಲ್ಲ ಕಡೆ ತುಂಬಿರುವಂತಹ ಆತ್ಮ ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ. ಇಲ್ಲಿ ವಿವಕ್ಷಿತವಾದ ಅರ್ಥ ಆತ್ಮ ಶಬ್ದಕ್ಕೆ ಒಂದೇ ಅರ್ಥ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿ ಅರ್ಥ ಮಾಡ್ತಾರೆ. ಇಲ್ಲಿ ಅಸ್ಮತ್ ಅನ್ನೋದಕ್ಕೆ ಅಪೋಸಿಟ್ ಅಂತ ಪ್ರೇರಿಸುವಾಗ ಇದಕ್ಕೆ ಅಸ್ಮತ್ ಅಂದ್ರೆ ಆತ್ಮ ಅಂದ್ರೆ ಬಂದೆ, ನಾನು ಅಂದ್ರೆ ಆತ್ಮ ಅಂದ್ರೆ ಬಂದೆ. ಅಸ್ಮತ್ ಅನ್ನೋದಕ್ಕೆ ಅಪೋಸಿಟ್ ಆಗಿ ಉಪಯೋಗಿಸಿದಾಗ ಅಸ್ಮತ್ ಅಂದ್ರೆ ನನ್ನ ದೇಹದ ಒಳಗಿರುವಂತದ್ದು ಅಂದ್ರೆ ಆತ್ಮ ಅಂತ ಎಲ್ಲ ಕಡೆ ತುಂಬುದು. ಆತ್ಮ ಶಬ್ದಕ್ಕೆ ಆತತ, ಆಮ್ನಿಪ್ರೆಸೆಂಟ್, ಸರ್ವಗತ, ಸರ್ವವ್ಯಾಪ್ತ ಅನ್ನುವ ಅರ್ಥ. ಹೀಗೆ ನಿನಗೆ ಅಸ್ಮತ್ ವಿದ್ಯಾಜ, ಆತ್ಮವಿದ್ಯಾಜ ಎರಡು ವಿದ್ಯೆಯನ್ನು ಹೇಳಿದೆವು. ದೇಹದ ಒಳಗೆ ಇರತಕ್ಕಂತಹ ಭಗವಂತರ ಉಪಾಸನೆಯನ್ನು ಹೇಳಿದೆವು, ಬ್ರಹ್ಮಾಂಡದಲ್ಲಿ ತುಂಬಿರತಕ್ಕಂತಹ ಭಗವಂತರ ಉಪಾಸನೆಯನ್ನು ಹೇಳಿದೆವು. ಆದರೆ ಇದನ್ನ ನಾವು ನಿನಗೆ ಗುರುಗಳಾಗಿ ಹೇಳಿದ್ದಲ್ಲ, ನಿನ್ನ ಮೇಲೆ ಪ್ರೀತಿಯಿಂದ ಹೇಳಿದ್ರು. ಆಚಾರ್ಯಸ್ತು ದೇಹ ಗತಿ ಭಕ್ತ, ನಿನ್ನ ಗತಿ ಅಂದ್ರೆ ನೀನು ಉಪಾಸನೆ ಮಾಡಬೇಕಾದ, ನೀನು ಸಾಗಬೇಕಾದ ದಾರಿ ಯಾವುದು, ನಿನ್ನ ಉಪಾಸನೆ ಯಾವುದು, ನಿನ್ನ ಸ್ವಂತದ ಉಪಾಸನೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಉಪಾಸನೆ, ಎಲ್ಲರೂ ಎಲ್ಲವನ್ನು ಮಾಡುವ ಸಾಧ್ಯ ಇಲ್ಲ ಅಂತ ನಿನ್ನೆ ನೋಡಿದ್ದೇನೆ. ಯಾರು ಯಾವುದನ್ನು ಮಾಡಬೇಕು ಅದು ಅವರಿಗೆ ಸಂಬಂಧಪಟ್ಟ ಉಪಾಸನೆ, ಅದು ಅವರವರ ಗತಿ, ಅವರವರ ಗತಿಗೆ ಅವರವರು ಹೋಗ್ತಾರೆ ಅಂತ ಹೇಳ್ತವಳ ಗತಿ ಇದ್ರೆ ಅವರ ಜೀವದ ನಡೆ. ನಿನ್ನ ಜೀವಕ್ಕೆ ಹೊಂದಿಕೆಯಾಗುವ ಉಪಾಸನೆ ಯಾವುದು, ನೀನು ಏನನ್ನು ಉಪಾಸನೆ ಮಾಡಬೇಕು ಅದನ್ನು ನಾನು ಹೇಳಿಲ್ಲ. ನಾವು ನಿನಗೆ ಜನರಲ್ ಆಗಿ ಉಪಾಸನೆ ಇಟ್ಟಿದ್ದೇವೆ. ಅದು ಎರಡು ಮುಖವಾದ ಅಂತರ್ಯಾಮಿಯಾದ ಉಪಾಸನೆ ಮತ್ತು ವ್ಯಾಪ್ತ ರೂಪದ ಉಪಾಸನೆ. ಆದರೆ ಅಂತರ್ಯಾಮಿ ಉಪಾಸನೆಯನ್ನು ಅನೇಕ ವಿಧ ಇದೆ. ನೀನು ಏನನ್ನು ಉಪಾಸನೆ ಮಾಡಬೇಕು ಅನ್ನೋದು ನಿನ್ನ ಗುರುಮುಖದಿಂದ ಬರಬೇಕು ಅಂತ ನಾವು ಹೇಳಿಲ್ಲ. ಆಚಾರ್ಯಸ್ತು ನಿನ್ನ ಆಚಾರ್ಯರಿದ್ದಾರಲ್ಲ, ನಿನ್ನ ಗುರುಗಳು, ಅವರು ತೇಗತಿ ಭಕ್ತ. ನಿನ್ನ ನಡೆ, ನಿನ್ನ ಸಾಧನೆಯ ನಡೆ ಯಾವುದು, ನೀನು ಗಳಿಸಬೇಕಾದ ಗತಿ ಇದ್ರ ಜ್ಞಾನ ಯಾವುದು, ಯಾವ ಜ್ಞಾನದಿಂದ ನೀನು ಸಾಧಿಸಬೇಕು, ಯಾವ ರೂಪವನ್ನು ಉಪಾಸನೆ ಮಾಡಬೇಕು, ಯಾವ ರೀತಿ ಉಪಾಸನೆ ಮಾಡಬೇಕು ಅದನ್ನು ಆಚಾರ್ಯಸ್ತು ಅದನ್ನು ನಿನ್ನ ಗುರುಗಳೇ ಹೇಳ್ತಾರೆ. ನಾವು ಹೇಳೋಣ, ನಾವು ನಿನಗೆ ಸಾಮಾನ್ಯವಾದ ಭಗವಂತನ ಉಪಾಸನೆ ಮಾಡಬೇಕು, ನೀನು ಮಾಡಬೇಕಾದ ನಿನಗೆ ವಿಶಿಷ್ಟವಾದ ಅಸಾಧಾರಣವಾದ ಉಪಾಸನೆ ಅಂತ ನಿನ್ನ ಗುರುಗಳೇ ಹೇಳ್ತಾರೆ. ಸಾಮಾನ್ಯವಾಗಿ ಗುರು ಅನ್ನುವ ಶಬ್ದ ಮತ್ತು ಉಪಾಧ್ಯಾಯ ಅನ್ನುವ ಶಬ್ದ ಇವತ್ತು ಅಧ್ಯಾಪಕರಿಗೆ ಒಂದು ಬಳಕೆಯಲ್ಲಿ, ಅದಕ್ಕಿಂತ ಹೆಚ್ಚು ಉಪನಿಷತ್ಕಾಲದ ಬಳಕೆಯಲ್ಲಿ ಇದ್ದ ಶಬ್ದ ಆಚಾರ್ಯ. ಆಚಾರ್ಯ ಅಂದ್ರೂ ಗುರು ಅಂದ್ರೂ ಉಪಾಧ್ಯಾಯ ಅಂದ್ರೂ ಎಲ್ಲ ಅರ್ಥ ಒಂದೇ. ಗುರು ಅಂದ್ರು ವಿದ್ಯಾದಾನ ಮಾಡುವ, ಉಪಾಧ್ಯಾಯ ಅಂದ್ರೆ ವಿದ್ಯಾದಾನ ಮಾಡುವ, ಆಚಾರ್ಯ ಅಂದ್ರೆ ವಿದ್ಯಾದಾನ ಮಾಡುವ ಅಂತ ಎಲ್ಲಕ್ಕೂ ಮೂಲವಾದ ಅರ್ಥ ಒಂದೇ. ಆದರೆ ಅದರ ಎಟಿಮಾಲಜಿಕಲ್ ಆಗಿ ನಿರ್ವಚನದಲ್ಲಿ ಬೇರೆ ಬೇರೆ ಅರ್ಥ ಇದೆ. ಗುರು ಅಂತವನು ದೊಡ್ಡವ ಅಂತ, ಗುರು ಅಂತ ಅರ್ಥ ವಿದ್ಯಾದಾನ ಮಾಡುವನು ಅಂತ. ದೊಡ್ಡವರಿಂದ ವಿದ್ಯಾದಾನ ಪಡಿಬೇಕು, ನಮಗೆ ಸಣ್ಣವರು ನಾವೇ ವಿದ್ಯೆ ಪಡಿಬೇಕು. ಗುರು ಅಂದ್ರೆ ನಮಗಿಂತ ದೊಡ್ಡ, ನಮಗಿಂತ ಹೆಚ್ಚು ಗೌರವ, ರೆಸ್ಪೆಕ್ಟ್, ನಮಗಿಂತ ಹೆಚ್ಚು ಎತ್ತರದಲ್ಲಿ ಇರುವ, ನಮಗೆ ಗೌರವಾರ್ಹ ಪೂಜ್ಯರು ಅಂತ. ಅಷ್ಟೇ ಉಪಾಧ್ಯಾಯ ಅಂತಂದ್ರೆ ಯಾಕೆ ಗುರು ಅದನ್ನು ಸ್ವಲ್ಪ ಅದಕ್ಕಿಂತ ಹೆಚ್ಚು ಸ್ಪಷ್ಟ ಮಾಡ್ತದೆ ಆ ಶಬ್ದ. ಗುರು ಅನ್ನೋದಕ್ಕಿಂತ ಉಪಾಧ್ಯಾಯ ಅನ್ನೋದು ಹೆಚ್ಚು ಸ್ಪಷ್ಟ ಮಾಡ್ತದೆ. ಉಪಾಧ್ಯಯನ ಅವ್ರು ಯಾಕೆ ಯಂತ್ರದವರು ಅಂದ್ರೆ ನಮಗಿಂತ ಹೆಚ್ಚು ಓದಿದವರು. ಉಪಾಧ್ಯಯನ ಅಂದ್ರೆ ಹೆಚ್ಚು ಓದಿದವರು, ಉಪಾಧ್ಯಾಯ ಅಂತ ಹೆಚ್ಚು ಓದಿದವರು. ನಮ್ಮಷ್ಟೇ ಓದಿದವರು ನಮ್ಗೆ ಏನ್ಪಾಠ ಹೇಳ್ತಾರೆ, ಅಥವಾ ನಮ್ಗಿಂತ ಕಮ್ಮಿ ಓದಿದವರು ನಮ್ಗೆ ಏನ್ಪಾಠ, ನಮಗಿಂತ ಹೆಚ್ಚು ತಿಳಿದವರು. ಅಧ್ಯಯನದಲ್ಲಿ ಉಪರಿ, ನಮಗಿಂತ ಮೇಲೆ ಓದುವರು, ನಮಗಿಂತ ಹೆಚ್ಚು ತಿಳಿದವರು. ಆದ್ರಿಂದ ಅವರು ಗುರುಗಳು, ಹೆಚ್ಚು ತಿಳಿದವರು ಹೇಗಿರ್ತಾರೆ ಅದನ್ನು ಆಚಾರ್ಯ ಅಂತ ತೋರಿಸ. ಹೆಚ್ಚು ತಿಳಿದವರು ತಾವು ತಿಳಿದದ್ದನ್ನು ಆಚರಣೆಗೆ ತರ್ತಾರೆ, ತಾವು ಆಚರಣೆ ಮಾಡಿ ಇನ್ನೊಬ್ಬರಿಂದ ಮಾಡಿಸ್ತಾರೆ. ಅದು ದೊಡ್ಡ ಮನೆಗಾರಿಕೆ, ಮನೆ ತಿಳ್ಕೊಳ್ಳೋದು ದೊಡ್ಡ ಸಂಗತಿ ಅಲ್ಲ. ತಿಳಿದದ್ದನ್ನು ಆಚರಣೆಗೆ ತಂದು ತನ್ನ ಆಚರಣೆಯಿಂದ ಇನ್ನೊಬ್ಬರಿಗೆ ಗೆದ್ದಿದ ಆಚರಣೆ ಶ್ರೇಷ್ಠ, ತಪ್ಪ ದೇವ ಇತರೋ ಜನ. ಅವರು ಇನ್ನೊಬ್ಬರ ಆಚರಣೆಗೆ ಎಕ್ಸಾಂಪಲ್ ಆಗಿ ಬದುಕುವುದು ಆಚರಣೆ. ಹೀಗೆ ಆ ಮೂರು ಶಬ್ದದಲ್ಲಿ ಎಲ್ಲಕ್ಕೂ ಪಾಠ ಹೇಳುವಂತ ಆದರೂ ಆ ಶೇಡ್ಸ್ ಆಫ್ ಮೀನಿಂಗ್ ಬೇರೆ ಬೇರೆ. ಸ್ವಯಂ ಆಚರಣೆ ಎಷ್ಟು ಆಚಾರ ಸಲಹೆಯಂತೀನಿ. ತಾನು ಹೇಳಿ ಇನ್ನೊಬ್ಬರಿಂದ ಮಾಡಿಸುವುದನ್ನ, ತಾನು ನಡೆದು ಇನ್ನೊಬ್ಬರಿಂದ ಮಾಡಿಸು, ಹೇಳಿದ್ರೆ ಮಾಡೋಲ್ಲ. ಈಗ ನಾವು ಸುಳ್ಳು ಹೇಳ್ತಾ ಇದ್ರೆ ಮನೆಯಲ್ಲಿ ಯಾರು ಬಂದವ್ರ ತನ್ನ ಸುಳ್ಳೇ ಮಾತಾಡ್ತಾ ಇದ್ರೆ, ಬೇಕಾದ ವ್ಯವಹಾರಕ್ಕೂ ಸುಳ್ಳು ಹೇಳ್ತೇವೆ. ಮಕ್ಕಳ ಹತ್ರ ಸತ್ಯ ಹೇಳ್ಬೇಕಪ್ಪ, ಸುಳ್ಳು ಹೇಳಬಾರ್ದು ಅಂತ ಹೇಳಿ ಏನ್ ಹೇಳ್ತಾರೆ ಅವ್ರೆ, ನಮ್ಮ ಅಪ್ಪ ಸುಳ್ಳು ಹೇಳ್ತಾರೆ ನಾನು ಸತ್ಯ ಹೇಳ್ಬೇಕು ಅಂತಾರೆ. ನಾವು ಸುಳ್ಳು ಹೇಳ್ಕೊಂಡು ಅದರಿಂದ ನಾನು ಹೇಳುವುದರಿಂದ ಇನ್ನೊಬ್ಬನ ತಿದ್ದಿ ಬರುವುದಿಲ್ಲ, ನಾನು ನಡ್ಕೊಳ್ಳುವುದನ್ನ ನಡತೆಯನ್ನು ನೋಡಿ ಇನ್ನೊಬ್ಬನ ಕಡೆ. ಅದರಿಂದ ಆಚಾರ ಗ್ರಾಹಯತಿ ಸ್ವಯಂ ಆಚಾರತೆ, ತಾನು ಹಾಗೆ ನಡೆದು ತೋರಿಸಿ ಇನ್ನೊಬ್ಬರಿಗೆ ಆಚಾರವನ್ನ ತಿಳಿಸುವವನು ಹೊರತು ಬರೀ ಬಾಯಿಯಿಂದ ಹೇಳಿ ಅಲ್ಲ. ಅಂದ್ರೆ ಯಾರಿಗೆ ಜ್ಞಾನ ಇದೆ ಮತ್ತು ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ಸಾಧಿಸಿದ್ದಾರೆ ಅಂತವರನ್ನು ಆಚಾರ. ಉಪಾಧ್ಯಾಯ ಅಂದ್ರೆ ಸ್ವಲ್ಪ ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಅದನ್ನು ಸಾಧಿಸಿದ ಅಂಶ ಇಲ್ಲ, ಹೆಚ್ಚು ಓದಿದವರು, ಹೆಚ್ಚು ತಿಳಿದವರು, ತಿಳಿದದ್ದನ್ನ ಅನುಷ್ಠಾನಕ್ಕೆ ತಂದು ಅದನ್ನು ಅನುಭವಿಸಿ ಇನ್ನೊಬ್ಬರಿಗೆ. ಹೀಗೆ ಆಚಾರ್ಯ ಒಂದು ಬಹಳ ಎತ್ತರದ ಒಂದು ಶಬ್ದ ಸಂಸ್ಕೃತದಲ್ಲಿ. ಹಾಗಾಗಿ ಇವರು ಸತ್ಯಕಾಮನು ಅಂತವರು ಆಚಾರ್ಯಸ್ತು ದೇಹ ಗತಿ ಭಕ್ತ, ನಿನ್ನ ಗತಿ ಏನು ಅನ್ನುವುದು ಸತ್ಯಕಾಮರಿಗೆ ಗೊತ್ತಿದೆ, ಅದು ನಮಗೂ ಗೊತ್ತಿದೆ. ಅದು ನಾವು ನಿನ್ನ ಹೇಳೋ ಗುರುಗಳಲ್ಲ, ನಿನಗೆ ಉಪದೇಶ ಮಾಡ್ತಕ್ಕಂಥ ಗುರುಗಳು ನಿನ್ನ ಆಚಾರ್ಯರು ಸತ್ಯಕಾಮರು. ಅವರಿಗೆ ನಿನ್ನ ಗತಿ ಯಾವುದು, ನೀನು ಹೇಗೆ ಸಾಧನೆ ಮಾಡಬೇಕು ಅನ್ನೋದು ಗೊತ್ತಿದೆ. ಅವರು ಹೇಳ್ತಾರೆ ಆಚಾರ್ಯ ಇದರಿಂದ ನಮ್ಮನ್ನು ಒಂದು ವಿಷಯ ಸ್ಪಷ್ಟ ಆಗುದೇನೆಂದ್ರೆ, ಪಾಠ ಹೇಳದೇ ಇರುವುದು ಕೂಡ ಗೊತ್ತಿರುವುದರಿಂದಲೇ, ಅವರಿಗೆ ಯಾವ ಪಾಠ ಹೇಳಬೇಕು ಯಾವ ಹೇಳಬಾರ್ದು ಅನ್ನೋದು ಗೊತ್ತಿರುವುದರಿಂದ. ಯಾಕೆ 12 ವರ್ಷ ಪಾಠ ಹೇಳಲಿಲ್ಲ, ಅಥವಾ ಸತ್ಯಗಾಮರಿಗೆ ಅವರ ಗುರುಗಳು 12 ವರ್ಷ ಯಾಕೆ ಪಾಠ ಕಡಗಾಯಿಸಿದ್ರೆ ಯಾಕೆ, ಅದು ಅಲಕ್ಷ್ಯದಿಂದ ಅಲ್ಲ, ಆ ಜೀವನ ಗತಿ ಏನು ಅಂತ ಗೊತ್ತಿದ್ದರಿಂದ. ಅವರಿಗೆ ಮೊದಲು ದೇವತಾನುಗ್ರಹಾಗಿ ಅಗ್ನಿಗಳ ಮೂಲಕ ಉಪದೇಶ ಆದ ಮೇಲೆ ನಾನು ಮಾಡಬೇಕು ಅನ್ನುವಂಥದ್ದು ಗೊತ್ತಿದ್ದರಿಂದ ಅವರು ಹಾಗೆ ಅಲಕ್ಷ್ಯ. ಮೇಲನೋಟಕ್ಕೆ ಅಲಕ್ಷ್ಯ, ಅದರ ಹಿಂದೆ ಅವರನ್ನ ಆ ವ್ಯಕ್ತಿತ್ವದ ಉದ್ಧಾರ ಮಾಡತಕ್ಕಂತ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಹೇಗೆ ವೈಶಂಪಾಯನರು ಯಾಜ್ಞವಲ್ಕ್ಯರನ್ನ ನನ್ನ ಶಿಷ್ಯ ಅಲ್ಲ ಹೊರಟು ಹೋಗು, ನೀನು ಎಲ್ಲವೇ ಉಪದೇಶ ಮಾಡಿದ್ದೇನೆಲ್ಲ ಎಲ್ಲ ಬಿಟ್ಟು ಹೊರಟು ಹೋಗು ಅಂತ ಬೈದು ಕಳಿಸಿದ್ರು. ಯಾಕೆಂದ್ರೆ ಯಾಜ್ಞವಲ್ಕ್ಯರ ಮೇಲೆ ಕೋಪ ಅಲ್ಲ, ಯಾಜ್ಞವಲ್ಕ್ಯರಿಂದ ಶುಕ್ಲಯಜುರ್ವೇದ ಆವಿರ್ಭಾವ ಆಗಬೇಕು, ಅದಕ್ಕೋಸ್ಕರ ಸೂರ್ಯನ ತಪಸ್ಸು ಮಾಡಿ ಶುಕ್ಲಯಜುರ್ವೇದ ಪಡೆಯಲು ಇಲ್ಲೇ ಇದ್ರೆ ಆಗುದಿಲ್ಲ. ಅದಕ್ಕೆ ಪ್ರತಿಯೊಂದು ಕ್ರಿಯೆ ಗುರುಗಳು ಮಾಡತಕ್ಕಂತಹ ಪ್ರತಿಯೊಂದು ಕ್ರಿಯೆಯಲ್ಲಿ, ಅವರು ಮಾಡತಕ್ಕ ಅನುಗ್ರಹದಲ್ಲಿ, ಅವರು ಕೊಡತಕ್ಕಂತಹ ಶಾಪದಲ್ಲಿ, ಅವರು ತೋರಿಸತಕ್ಕಂತಹ ಸಿದ್ಧದಲ್ಲಿ ಪ್ರತಿಯೊಂದರಲ್ಲೂ ಶಿಷ್ಯನ ಉದ್ಧಾರದ ಉದ್ದೇಶ ಇರ್ತದೆ. ಮೇಲ್ನೋಟಕ್ಕೆ ಕೋಪ, ಅಯ್ಯೋ ನಮ್ಮ ಗುರುಗಳು ಸಿಟ್ಟು ಮಾಡ್ಕೊಂಡು, ಸಿಟ್ಟು ಮಾಡುವುದರಲ್ಲೂ ಶಿಷ್ಯನ ಉದ್ಧಾರದ ಉದ್ದೇಶ ಇರ್ತದೆ. ಅವರು ಶಾಪ ಕೊಟ್ಟರೆ ಆ ಶಾಪದ ಹಿಂದೆ ಆ ಜೀವನ ಉದ್ಧಾರದ ಉದ್ದೇಶ ಇರ್ತದೆ. ವ್ಯರ್ಥವಾಗಿ ಏನು ಮಾಡುವುದಿಲ್ಲ ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರವೇ ಇಲ್ಲಿ ಆ ಶಬ್ದ ಆಚಾರ್ಯಸ್ತು ದೇಹ ಗತಿ. ನಿನ್ನ ಜೀವನ ಗತಿ ಏನು, ನಿನ್ನ ಸಾಧನೆಯ ಗತಿ ಏನು, ಅದನ್ನು ನಿನ್ನ ಆಚಾರ್ಯರು ಸತ್ಯಗ್ರಾಮ ಈಶ್ವರ್ಯವರ ದೃಶ್ಯ. ಅದು ಭೂಷಣ ಅಗ್ನಿರು ಅದೃಶ್ಯರಾದರೆ ಮುಂದಾರಿದ್ದಾರೆ ಪ್ರತಿ ಆಚಾರ ಆಜಗಾಮ ಆಚಾರ್ಯ ಅಗ್ನಿ ಮುಖವಾದಿಂದ ಅವರಿಗೆ ಉಪದೇಶ ಆಗಬೇಕು ಅನ್ನೋದಕ್ಕೋಸ್ಕರವೇ ಅವರು ಹೊರತು ಅಗ್ನಿಮುಖದಿಂದ ಉಪದೇಶ ಆಯಿತು. ಆಜಗಾಮ ಆಚಾರ್ಯ ಸತ್ಯಗಾಮ ಬಂದ್ಬಿಟ್ಟು ಅಜಗಾಮ ಜ್ಞಾನಿಗಳು ಹೋಗುವುದು ವಿಚಿತ್ರ, ಬರುವುದು ವಿಚಿತ್ರ, ಎಲ್ಲಕ್ಕೂ ಒಂದು ಭಗವತ್ ಸಂಕಲ್ಪ ತಿಳಿದವರು ಮಾಡ್ತಾರೆ ಉದ್ದೇಶ. ಆಜಗಾಮ ಆಚಾರ್ಯ ಬಂದು ಏನ್ ಮಾಡಿದರು, ತಮ್ಮ ಆಚಾರ್ಯ ಆಖ್ಯವಾದ ಸತ್ಯಗಾಮ ಪ್ರಕೋಸಲ ಇದೆ ಬಂದವರೇ ಕರೆದಂತೆ ತಮ್ಮ ಆಚಾರ್ಯ ಅಭಿವೃದ್ಧಿ ಏನು ಬಂದಿದ ತಕ್ಷಣ ಅವ್ರು ಬೇರೆ ವಿದ್ಯಾರ್ಥಿಗಳ ಹತ್ರ ಮಾತಾಡಿಸಲಿಲ್ಲ, ಮನೆಯಲ್ಲಿ ಹಂಚಿ ಮಕ್ಕಳ ಹತ್ರ ಮಾತಾಡಿಸಲಿಲ್ಲ. ಉಪಕೋಸಲ ಇದೆ ಉಪಕೋಸಲ ವಿಶೇಷ ಭಾವ ಅಂತ ಗಟ್ಟಿಯಾಗಿ ಕರೆದ್ರೆ ಉಪಕೋಸಲ ಇದೆ ರಂಗಸ್ವರ ತ್ರಿಕಲ್ಪದಕ್ಕಿದ್ದು ಉಪಕೋಸಲ ಇದೆ ಉಪಕೋಸಲ ಎಲ್ಲಿದ್ದೀಯೋ ಬಾರಯ್ಯ ಅಂತ ಕರೆದ್ರೆ ಭಾಗವ ಇತಿಹಾಸ ಪ್ರತಿ ಶುಶ್ರಾವ ಗುರುಗಳೇ ಇಲ್ಲೇ ಇದ್ದಾರೆ ಅಪ್ಪಣೆ ಆಗಬೇಕು ಅಂತ ಬಂದಿದ್ದ. ಒಳ್ಳೆ ಕಳೆದು ಬಿದ್ದಿ ಮುಖದಲ್ಲಿ ಒಳ್ಳೆ ಶಿಷ್ಯಾನು ಹೋಗಿ ನನಗೆ ಯಾರು ಉದ್ದೇಶ ಮಾಡ್ತಾರೆ ಗುರುಗಳೇ ಅಂತ ಕರೆಯುವ ಓನು ಮಾನು ಶಿಷ್ಯಾನ್ ಹೋಹ ಸ್ವಾಮಿ ನನಗೆ ಯಾರು ಹೇಳೋದು ಇಲ್ಲಿಗೆ ಯಾರು ಬರ್ತಾರೆ ಯಾರು ಸಮಸ್ಯೆ ಅದನ್ನ ಹೇಳ್ಬೇಕು ಅಂದ್ರೆ ಮೂರು ಜನ ಒಂದು ಪ್ರಪಂಚದಲ್ಲಿ ಮೂರು ಜನ ಒಂದು ತಾಮಸರಾಗಿರ್ತಕ್ಕಂಥ ಹಸರು ರಾಜಸರಾಗಿರ್ತಕ್ಕಂಥ ಮನುಷ್ಯರು ಸಾತ್ವಿಕರಾದಂತಹ ಋಷಿ ಹೇಳ್ತಾನೆ ಇಹದೇವ ನಿರ್ಭೂತ ಓನು ತ್ವಾನು ಶಿಷ್ಯ ಓನು ಮಾನು ಶಿಷ್ಯ ನನಗೆ ಪಾಠ ಹೇಳೋರು ಯಾರು ಬರ್ಬೇಕು ಇಲ್ಲಿ ಯಾರು ಬರಲಿಲ್ಲ ಗುರುಗಳೇ ಯಾರು ಹೊಸಬ್ರು ಬರಲಿಲ್ಲ ಅಂತ ಹೇಳ್ಬೇಕು ಯಾರು ಒಂದು ಅವ ಅವಾಗ ಕೆಳಗೆ ಆದ್ರೆ ಇಲ್ಲಿ ಇಲ್ಲಿರುವವರು ಇಲ್ಲಿಗಿಂತ ಕೆಳಗಿರುವವರು ಅಂದ್ರೆ ಹಸುರು ಶಕ್ತಿಗಳು ಅದರ ಮೇಲೆ ಇರುವವರು ಇಹಾವೇವ ನಿರ್ಭೂತ ಇಹ ಮತ್ತು ಅವ ಇಹ ಅಂದ್ರೆ ಇಲ್ಲಿರುವ ಅಂದ್ರೆ ಮನುಷ್ಯ ರಾಜಸ್ಥಾನ ಮನುಷ್ಯ ಜೀವ ಅವ ಅಂದ್ರೆ ಇದಕ್ಕಿಂತ ಕೆಳಗಿರತಕ್ಕವರು ತಮಸ್ಸು ಜೀವ ಅವರು ನಿರ್ಭೂತ ಅವರು ನೋಡ್ತಾರೆ ಮುಚ್ಚಿಟ್ಟಾರು ಹೊರತು ಹೇಳಿಕ್ ಬರೋದಿಲ್ಲ ಅವರು ಯಾರು ಹಾಗಾಗಿ ಯಾರು ಅಸುರೋ ದೈತ್ಯರು ಬಂದ್ರೆ ನೋಡೋ ಪ್ರಶ್ನೆ ಇಲ್ಲ ಅದೇ ಅವರು ಮುಂಚ ಶಕ್ತಿ ಬಂದು ಮುಂಚ ಶಕ್ತಿ ಬಂದ್ರೆ ನನ್ನ ಮುಂದೆ ಬರಬಹುದು ಅಂತ ಶಕ್ತಿ ಬರ್ತಿರ್ಲಿಲ್ಲ ಯಾವನೇ ಹಸುರೋ ದೈತ್ಯರು ಹಸುರಲ್ಲಿ ಕೂಡ ಯಾಕೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಹಸುರದಲ್ಲಿ ಕೂಡ ಜ್ಞಾನಿಗಳಿದ್ದಾರೆ ಮೋಕ್ಷಯೋಗ್ಯರಿದ್ದಾರೆ ಸಪ್ತತಿ ಯಕ್ಷರಕ್ಷ ರಾಕ್ಷಸರಲ್ಲಿ 70 ಮಂದಿ ಮೋಕ್ಷಯೋಗ್ಯ ರಾಕ್ಷಸರಿದ್ದಾರೆ ಅಂತ ಅಚ್ಚ ಗೊತ್ತಾಗ್ತದೆ ಅಂದ್ರೆ ರಾಕ್ಷಸರಲ್ಲಿ ಸಪ್ತತಿ ಯಕ್ಷರಕ್ಷ ರಾಕ್ಷಸರಲ್ಲಿ 70 ಮಂದಿ ಮೋಕ್ಷಯೋಗ್ಯರು ಅಮಯೋಗ್ಯರಲ್ಲ ಹಾಗೆ ಕೆಳಗೆ ಇರುವವರಲ್ಲಿಯೂ ಕೂಡ ಯೋಗ್ಯರು ಇರ್ತಾರೆ ಅವರು ಯಾರಾದ್ರೂ ಬಂದು ಕುತಂತ್ರಾಜ ಏ ಜಾತಿ ಯಾರು ಬಂದು ಜನ್ಮ ಮಾಡುವ ಶ್ಲೋಕ ಹೇಳಿದ್ರೆ ಬಂದು ಕಾಟ ಕೊಟ್ಟರೆ ಅವರು ಬರಲಿಲ್ಲ ಅವೇ ಅವಮ ಅಥಮ ಇದಕ್ಕಿಂತ ಕೆಳಗೆ ಇರ್ತಕ್ಕಂಥ ದುಷ್ಟ ಶಕ್ತಿಗಳು ಕೆಳಗಿರುವ ಅಂದ್ರೆ ದೈತ್ಯರು ಆಯ್ತು ಅದು ಯಾಕೆ ಇದು ಕೆಳಗಿರುವ ಅಂದ್ರೆ ಯಕ್ಷರಿದ್ದಾರೆ ನಾಗರಿದ್ದಾರೆ ಆಚಾರಗಳು ಕೊಡಲ ಜೀವರಿದ್ದಾರೆ ಅಂತ ಕೆಳಗೆ ಇರ್ತಕ್ಕಂಥ ಯಾವುದೇ ಶಕ್ತಿ ಬಂದು ನಾನು ಉದ್ದೇಶ ಮಾಡಿಲ್ಲ ಈಗ ಇದೇ ಭೂಮಿಯಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಯಾರೋ ವಿದ್ವಾಂಸರು ಯಾಕೆಂದ್ರೆ ಇವರೆಲ್ಲ ಏನು ಕಡೆಯ ತಾಮಸ ಸಾತ್ವಿಕ ತಾಮಸ ರಾಜಸ್ವ ಸ್ವಭಾವದವರು ಸಾತ್ವಿಕ ತಾಮಸ ರಾಜಸ್ವ ಸ್ವಭಾವದವರು ಈ ಸ್ವತಃ ಭಗವಂತನನ್ನ ಸ್ವತಃ ಭಗವಂತ ಅವ್ರ ಮುಂದೆ ಮುಚ್ಚಿಕೊಂಡಿದ್ದಾರೆ ಅವ್ರು ನಮ್ಮಿಂದ ಭಗವಂತನ ಬಗ್ಗೆ ಮೆಚ್ಚಿಕೊಳ್ಳದೆ ಭಗವಂತನ ಬಗ್ಗೆ ತಿಳಿದವರೇ ಅಲ್ಲ ಕೆಳಗಿರುವವರು ಮುಂದೆ ತಾವೇ ವಾ ವಾ ಅಂದ್ರೆ ಏವ ಅಂತ ನಿಕೃತ ಏವ ಅವರೆಲ್ಲ ಭಗವಂತನನ್ನ ಮುಚ್ಚಿಕೊಂಡು ಬದುಕು ಭಗವಂತನನ್ನು ತೆರೆಕೊಂಡು ಬದುಕಿದವರೇ ಅಲ್ಲ ಅವರೇ ಭಗವಂತ ಅವರನ್ನು ತೆರೆಕೊಳ್ಳಿಲ್ಲ ಭಗವಂತನ ಸರಿಯಾಗಿ ತಿಳ್ಕೊಳ್ಳಿಲ್ಲ ನನಗೇನು ಬಂದು ಹೇಳ್ತಾರೆ ಮತ್ತೆ ಯಾರಪ್ಪ ಹೇಳಿದ್ದು ನನಗಿನವರು ಅಲ್ಲ ಇಲ್ಲಿಯವರು ಅಲ್ಲ ಮತ್ತೆ ಎಲ್ಲರು ಯಾವೇನು ನಿಮ್ಮ ಇದೇ ನನ್ನ ಈ ದೃಶಾಹ ಅಲ್ಲಿ ದೃಶಾಹ ಇದೇ ನಾನು ಇವರೇ ಹೇಳಿದ್ ನನಗೆ ತೋರಿಸಿದ್ರು ಅಂದ್ರೆ ಹೇಳಿ ತೋರಿಸಿದ್ರು ಇದೇ ನಾನು ಇವರು ಹೇಳಿದ್ರು ನಮ್ಮ ಇವರು ಹಾಗೆ ಹೇಳಿದ್ರು ಅವರು ಬಾಯಿ ಇಲ್ಲ ಕೈ ಇಲ್ಲ ಸರಿಲ್ಲ ಹೇಗೆ ಹೇಳಿದ್ರು ನನಗೆ ನಾನು ಈ ದೃಶಾಹ ಹೇಗಿದ್ರು ಹೇಳಿದಾಗ ಇದ್ರ ಸಹ ಹೀಗೆ ಉದ್ದರವರ್ಣ ಪ್ರಕಾಶಮಾನವಾಗಿ ಮಿತಿಯಾಗಿ ಬರ್ತಾ ಇತ್ತು ಆದ್ರೆ ಅದೇ ದೃಶ್ಯ ಈಗಲೂ ಇಲ್ಲ ಅನ್ಯಾದೃಶಾಹ ಇವೇನನ್ ಈದೃಶಾಹ ಅನ್ಯಾದೃಶ ಬೇರೆ ತರ ಬೇರೆ ತರ ಇದ್ರೆ ಈಗ ಬೇಕಿ ಆಗಿದ್ದಾರೆ ಆದ್ರೆ ಕಣ್ಣು ಕೈ ಕಾಲು ಮುಗಿಸಿ ಮನುಷ್ಯರುಗಿ ನಾನು ಕಾಣಿಸ್ಕೊಂಡು ಅನ್ಯಾದೃಶ ಈಗ ಇದ್ದಾಗಲ್ಲ ಮನುಷ್ಯರುಗಿ ಕಾಣಿಸ್ಕೊಂಡು ಆದ್ರೆ ಈದೃಶಾಹ ಹೀಗೆ ಪ್ರಕಾಶಮಾನ ಇವೇನನ್ ಈದೃಶಾಹ ಅನ್ಯಾದೃಶಾಹ ಇದು ಯಾರಪ್ಪ ಇವ್ರೆ ನೀವು ಆರಾಧನೆ ಮಾಡತಕ್ಕಂಥ ಮೂರ್ತಿ ತಾತ್ಪರ್ಯಗಳಿವೆಯಲ್ಲ ಆರವದೀಯ ಅಥವಾ ಆರೇ ಸಜ್ಜನಾದ ಅರ್ಭತಿಯ ಇವರೇ ಇಲ್ಲಿ ಅಗ್ನಿಯಿಂದ ತಿಳಿದೆ ಇವರೇ ಅಗ್ನಿ ದೇವತೆಗಳೇ ನನಗೆ ಹೇಳಿದ್ದು ಇವರೇ ಇನ್ ಯಾರು ಅಲ್ಲದೆ ಉಪಾಸನೆ ಮಾಡ್ತಕ್ಕಂಥ ಅಗ್ನಿ ದೇವತೆಗಳಲ್ಲಿ ಇದ್ದು ಇನ್ ಯಾರು ಇವರು ಅವಾಗ ಹೇಳಿದ ಸೋಮ್ಯಾಗಿ ಅವರು ಉದ್ದೇಶ ಮಾಡಿದ್ರ ಏನು ಉದ್ದೇಶ ಮಾಡಿದ್ರು ಏನಂತ ಹೇಳಿದ್ರು ಯಾಕಂದ್ರೆ ಅವ್ರು ಹೇಳಿದ ತೊಳೆದು ಅದಕ್ಕಿಂತ ಮುಂದಿನ ಭಾಗ ಹೇಳಬೇಕು ಸುಮ್ಮನೆ ಅವರು ಏನ್ ಹೇಳ್ತಾರೆ ಅಂತ ಇವನಿಗೆ ಗೊತ್ತಿದೆ ಶಿಷ್ಯ ಹೇಗೆ ಅನುವಾದ ಮಾಡ್ತಾರೆ ಅಂತ ಸೊನ್ನೆ ಅವರು ಅವ್ರು ಹೇಳಿದ ಸೀರೆ ಅಂತ ಹೇಳಿದ್ರು ಅವರಿಗೆ ಏನ್ ಹೇಳಿದ್ರು ಸ್ವಲ್ಪ ಹೇಳಪ್ಪ ಇದನ್ನಿಗೆ ಇಹ ಪ್ರತಿಜ್ಞೆ ಇದು ಹೇಳಿದ್ರು ನೋಡಿ ಇಷ್ಟು ವಿಷಯ ಹೇಳಿದ್ರು ಪೂರ್ತಿ ಅವ್ರು ಹೇಳ್ತಾರೆ ಅನುವಾದ ಮಾಡ್ತಾರೆ ಏನು ಮೂರು ವಿಧವಾದ ಉತ್ಪಾದನೆ ಹೇಳಿದ್ದಾರೆ ಸೂರ್ಯ ಚಂದ್ರ ವಿದ್ಯುತ್ಗಳಲ್ಲಿ ಭೂಮಿ ಅನ್ನಾದಿಗಳಲ್ಲಿ ಭೂಮಿಯ ಅಗ್ನಿಯ ಜೊತೆಗೆ ಭೂಮಿಯ ಅಗ್ನಿಯ ಜೊತೆಗೆ ಸೂರ್ಯನಲ್ಲಿ ಉಪದೇಶ ಬೇರೆಯನ್ನು ಕೇಳಿದ್ದಾರೆ ಎಲ್ಲವನ್ನು ಅಪ್ಪು ದಿಕ್ಕು ನಕ್ಷತ್ರಗಳ ಜೊತೆಗೆ ಚಂದ್ರಗಳಲ್ಲಿ ಪ್ರಾಣ ಯಥಾ ಪುಷ್ಕರ ಪಲಾಶೆ ಅಪೋಷ್ಟೇಶ್ವರ